ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ವಚನೋದಯ 23ನೇ ಕಾರ್ಯಕ್ರಮದಲ್ಲಿ ವಚನಕಾರರು ಪ್ರಸ್ತಾಪಿಸಿದ ಕಾಯಕ ತತ್ವ ಈ ಕುರಿತು ವಾಚನ ಮಾಡುತ್ತಾರೆ ಪ್ರೊಫೆಸರ್ ಭೈರಮಂಗಲ ರಾಮೇಗೌಡ. ಹಾಗೆ ನಾಳೆ ಬೆಳಗ್ಗೆ 8:45 IMA ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮದಲ್ಲಿ ಬೆನ್ನು ನೋವು ಈ ಕುರಿತು ಶಿವಮೊಗ್ಗದ ಬೆನ್ನುಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸತೋಟ ಅವರೊಂದಿಗೆ ಮಾಹಿತಿ. ಹಾಗೆ ನಾಳೆ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ 11:00 ಲಘು ಸಂಗೀತ, 11:30 ಸೇವಾ ಮಾಹಿತಿ.